ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಿಸಿ ಐತೆ. ನರೇಗಾ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ ಜನಪದ ಗೀತೆ. ಮಾನ್ವಿ ತಾಲೂಕಿನ ಉದ್ಬಾಳ ಗ್ರಾಮದ ರಂಗಪ್ಪ, ನಿಂಗಣ್ಣ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ. ಹೇ ಸ್ವಾಮಿ ನಮ್ಮಯೇ, ಗುಹಿವೇ ನಮ್ಮಯೇ, ಹೇ ಔಹಾಂ ನಮ ಶಿವಾಯ ಹೇ ನಮ ಗುರುವೇ, ದೇವರು ಬಂದವ ಬನ್ನೇ ರೇ ನಮ ಶಿವಾಯ ನಮ ಗುರುವೇ, ದೇವರು ಬಂದವ ಬನ್ನೇ, ಹೇ ಔಹಾಂ ನಮ ಶಿವಾಯ ಹೇ ನಮ ಗುರುವೇ, ದೇವರು ಬಂದೋ ಬಂದೇ ರೇ ಆಪ್ ನಮ ಶಿವಾಯ ನಮ ಗುರುವೇ, ದೇವರು ಬಂದವ ಬಂದೇ, ಹೇ ಅಮ್ಮಳಿಯ ತಡದ ವಲ್ಲೋ ಅಂಬಮ್ಮ, ಹೆಣ್ಣ ಕುಮಳಿಯೋ ತಡದ ವಲ್ಲೋ ಮಳಿಯ ತಡದ ವಲ್ಲೋ ಅಂಬಮ್ಮ, ಹೆಣ್ಣ ಕಮಳಿಯ ತಡದ, ಹೇ ಅಮ್ಮಳಿಯ ತಡದ ವಲ್ಲೋ ಅಂಬಮ್ಮ, ಹೆಣ್ಣ ಕುಮಳಿಯೋ ತಡದ ವಲ್ಲೋ ಸತ್ಯವೆಲ್ಲದು ನಾರ್ಯೋರಪ್ಪ, ಅವರು ಹತ್ತನ ಬೆಳೆಯೋ ತಲೆದಿಯಾರು ಸತ್ಯ, ಏ ಸತ್ಯವೆಲ್ಲದ ನಾರ್ಯೋರಪ್ಪ, ಅವರು ಹತ್ತನ ಬೆಳೆಯೋ ತಲೆದಿಯಾರು ಸತ್ಯ, ಬೆಳೆಯೋ ತಲೆದಿಯಾರಪ್ಪ, ಅವರು ಹನ್ಯವ ಕಮಳಿಗಳು ತಡುದಾವ ಏ ಹತ್ಯರ ಬೆಳೆಯೋ ತಲೆದಿಯಾರಪ್ಪ, ಅವರು ಹನ್ಯವ ಕಮಳಿಗಳು ತಡುದಾವ ಏ ಅಮ್ಮಳಿಯ ಹೋಗ್ಯಾವಲ್ಲೋ ಅಂಬಮ್ಮ, ಹೆಣ್ಣ ಕಮಳಿಯೋ ಹೋಗ್ಯಾವ ಮಳಿಯ ಹೋಗ್ಯಾವಲ್ಲೋ ಅಂಬಮ್ಮ, ಹೆಣ್ಣ ಕಮಳಿಗೊಳ್ಳೋಗ್ಯಾವ ಏ ಪುಳ್ಳೆವೆಲ್ಲದು ನಾರ್ಯೋರಪ್ಪ, ಅವರ ಪುರುಷನ ಬೆಳೆಯೋ ತಲೆದಿಯಾರು ಏ ಪುಣ್ಯವೆಲ್ಲದು ನಾರ್ಯೋರಪ್ಪ, ಅವರ ಪುರುಷನ ಬೆಳೆಯೋ ತಲೆದಿಯಾರು ಏ ಪುರುಷನ ಬೆಳೆಯೋ ತಲೆದಿಯಾರಪ್ಪ, ಅವರು ಹನ್ನವ ಕಮಳಿಗೊಳ್ಳೋಗ್ಯಾವ ಪುರುಷರ್ನ ಬೆಳೆಯೋ ತಲೆದಿಯಾರಪ್ಪ, ಅವರು ಹನ್ನವ ಕಮಳಿಗೊಳ್ಳೋಗ್ಯಾವ ಏ ಕುರಿಯರುಗೊಳ್ಳಟ್ಟು ನೋಡಲಾರೆ ಅಂಬಮ್ಮ, ಮಳೆಗೊಳ್ಳ ನೀನೇ ಕಾರಣೀಯ ಸ್ವಾಪ ಏ ಮರಿಯರುಗೊಳ್ಳಟ್ಟ ನೋಡಲಾರೆ ಅಂಬಮ್ಮ, ನೀನೇ ಮಳೆಗಳ ಕರಣೀಯ ಸ್ವಾಪ ಏ ತಂದರುಗೊಳ್ಳಟ್ಟ ನೋಡಲಾರೆ ಅಂಬಮ್ಮ, ನೀನೇ ಮಳೆಗಳ ಕರಣೀಯ ಸ್ವಾಪ ಕರದರುಗೊಳ್ಳಟ್ಟ ನೋಡಲಾರೆ ಅಂಬಮ್ಮ, ನೀನೇ ಮಳೆಗಳ ಕರಣೀಯ ಸ್ವಾಮ ಯಾರ ರೈತರುಗೊಳ್ಳಟ್ಟ ನೋಡಲಾರೆ ಅಂಬಮ್ಮ, ನೀನೇ ಮಳೆಗಳ ಕರಣೀಯ ಸ್ವಾಮ ಯಾರ ರೈತರು ಗೋಳಾಟ ನೋಡಲಾರೆ ಹಂಬ ಮನೀನ ಮಳೆಗಳ ಕಾರಣ ಯಾರ ರೈತನ ಪಾವಕ್ಕೂ ಮ್ಯಾಚಾಳ ಹಂಬ ಮಳೆ ಮರ ಭೂಮಿಗೆ ಕಡಿವ್ಯಾಳು ರೈತನು ಭಾವಕ್ಕೆ ಮೆಚ್ಚಾಳು ಹಂಬಮ್ಮ ರಾಜಕ್ಕೆ ಮಳೆ ಮಾರು ಕಳಿವಾಳು ದೇವಾರ ಬನ್ನಿರಿ ಸ್ವಾಮಿ ನಮ್ಮಯ್ಯ ಗುರುವೇ ನಮ್ಮಯ್ಯ ಶರುಣಿ ಹೇಳಯ್ಯ ನಮ್ಮ ದೇವರಿಗೈದೋ ಆ ಶರುಣಿ ಹೇಳಯ್ಯ ನಮ್ಮ ಗುರವಿಗೆ ನಮ್ಮ ದೇವರಿಗೈದು ಆ ಶರುಣ ಹೇಳಯ್ಯ ನಮ್ಮ ಗುರವಿಗೆ ಗುರವಿಗೈದ ಗುರು ಭಕ್ತರಿಗೈದು ಆ ಹಿರಿಯರಿಗೈದಳ ಶರುಣವು ಗೈದು ಆ ಹಿರಿಯರಿಗೈದೇಳು ಆ ಶರುಣವು ಶರಣವ ಮಾಡಿ ನಾವು ಆ ಶಬ್ದ ತೆಗೆದೇವ ಸೆಂಪಿಗೆ ನರಿ ಬಂದಿಳುದಾವು ಸೆಂಪಿಗೆ ನರಿ ಬಂದಿಳುದಾವ ಇವಾಳ್ಯ ಮಲ್ಲಿಗೆ ನರಿ ಬಂದಿಳುದಾವು ಅಪ್ಪ ನಿನ್ನ ಮಂಟಪದೊಳಗೆ ಆ ಬಲಿದ ಶಿವ ಬಂದಿಳುದಾನೆ ಆ ಬಲಿದ ಶಿವನಪ್ಪ ನಲ್ಲಳು ಮುದ್ದೆ ನಾನಿನ್ನ ಕರಿ ಬಂದ ಹೇಳೆವು ಕರಿದೇವಪ್ಪ ನಿನ್ನ ಕಾಲುಡುದೇವು ಮೆರ್ದಮಿ ಜೋಗ ಆಡೆವು ಕರಿದೇವಪ್ಪ ನಿನ್ನ ಕಾಲುಡುದೇವು ಮೆರ್ದಮಿ ಜೋಗ ಆಡೆವು ಜೋಗಳ ಪಾಡೇವ ಗ್ವಾಂಡೆವುದಂತೂ ಬಾಲ ಜೋತಪ್ಪ ಗ್ವಾಂಡೆವುದಂತೂ ಬಾಲ ಜೋತಪ್ಪ ಬಾ ನನ್ನ ಜಾತ ಮುತ್ತಿನ ಅಂತರಿಸೇವು ಜಾತ ಮುತ್ತಿನ ಅಂತರಿಸೋ ಬಾ ನನ್ನ ಜಾಣ ಬೀರಯ್ಯ ಲಿಂಗಾನು ಇದುವರೆಗೆ ಮಾನ್ವಿ ತಾಲೂಕಿನ ಉದ್ಬಾಳ ಗ್ರಾಮದ ರಂಗಪ್ಪ ನಿಂಗಣ್ಣ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದ್ರೆ ಜನಪದ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹೊಸಪೇಟೆಯ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿಯು ಯುವ ಪೀಳಿಗೆಗಾಗಿ ಆಯೋಜಿಸಿರುವ ಏರ್ ನೆಕ್ಸ್ಟ್ ಎಂಬ ಹೊಸ ಪ್ರತಿಭಾನ್ವೇಷಣೆಯಲ್ಲಿ ಹೊಸಪೇಟೆ ನಗರದ ಖ್ಯಾತ ಕಾಲೇಜುಗಳಲ್ಲಿ ಒಂದಾದ ವಿಜಯನಗರ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭಾ ಅನಾವರಣವನ್ನು ಮಾಡಿದರು.

ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆ ತನ್ನದೇ ಆದಂತಹ ಸ್ಥಾನಮಾನವನ್ನ ಮೂಡಿಸಿದ್ದಾಳೆ. ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ದೇಶದ ಧೀಮಂತ ನಾಯಕಿ ಉಕ್ಕಿನ ಮಹಿಳೆ ಅಂತೇಳಿ ಪ್ರಸಿದ್ಧವಾಗಿರ್ತಕ್ಕಂಥವ್ರು ಇಂದಿರಾ ಗಾಂಧಿ ಅವರು. ಅವರು ಒಬ್ಬ ಸ್ತ್ರೀ ಆಗಿದ್ರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಪುರುಷನಿಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಆಡಳಿತವನ್ನ ಮಾಡಿದಂತಹ ಹೆಮ್ಮೆ ಅವರಿಗಿದೆ. ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಕೆಲಸವನ್ನ ಮಾಡಿದ್ದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ರಾಜ್ಯಪಾಲರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ, ವಿದೇಶಿ ರಾಯಭಾರಿಗಳಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕ್ರೀಡೆ ಅಂತೀರಾ, ಹೆಣ್ಮಕ್ಳು ಅಲ್ಲಿಯೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಮೇರಿ ಕೋಮ್ ನಮ್ಮೆಲ್ಲರಿಗೂ ಗೊತ್ತು, ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಭಾರತಕ್ಕೆ ಬಂಗಾರದ ಪದಕವನ್ನ ತಂದುಕೊಟ್ಟಂತಹ ಮೊದಲ ಮಹಿಳೆ ಅವರು. ಹಿಂದಿನ ಕಾಲದಲ್ಲಿ ಚಿನ್ನದ ಹುಡುಗಿ ಅಂದ್ರೆ ಪಿಟಿ ಉಷಾ ಅಷ್ಟೇನೋ ಅಂತ, ಆದ್ರೆ ಇವತ್ತು ಪಿವಿ ಸಿಂಧು ಅವರು ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಕ್ರಿಕೆಟ್ ಅಲ್ಲಿ ಮಿಥಾಲಿ ರಾಜ್ ನಮ್ಗೆಲ್ಲರಿಗೂ ಗೊತ್ತು, ಅವರು ನಮ್ಮ ಭಾರತದ ಕ್ರಿಕೆಟ್ ತಂಡದ ನಾಯಕಿಯಾಗಿಯೂ ಕೆಲಸವನ್ನ ಮಾಡಿದ್ರು. ಡಬಲ್ ಸೆಂಚುರಿ ಏನ್ ಪುರುಷರು ಮಾತ್ರ ಸಾಧ್ಯಪ್ಪ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿತ್ತು, ಅದನ್ನ ತೆಗೆದು ಹಾಕಿ ಡಬಲ್ ಸೆಂಚುರಿಯನ್ನ ಮಾಡಿದಂತಹ ಹೆಮ್ಮೆಯು ಕೂಡ ಅವರಿಗಿದೆ. ಇನ್ನು ಅರುಣಿಮಾ ಸಿನ್ಹಾ ಅಂತೇಳಿ ಇದ್ದಾರೆ, ಅವರು ನಮ್ಮ ಭಾರತದ ಹೆಣ್ಮಗಳು, ಮೌಂಟ್ ಎವರೆಸ್ಟ್ ಅನ್ನ ಏರಿ ಸಾಧನೆಯನ್ನ ಮಾಡಿದ್ದಾರೆ. ಆಟೋದಿಂದ ಹಿಡಿದು ಅಂತರಿಕ್ಷ ಓಡಿಸೋವರೆಗೂ ಕೂಡ ಮಹಿಳೆಯರು ಇದ್ದಾರೆ. ಇನ್ನು ಶೀಲಾ ದ್ರಾವ್ಯ ಅಂತ ಹೇಳಿ ಹೆಣ್ಣುಮಗಳು, ಇವರು ಭಾರತದಲ್ಲಿ ಆಟೋ ಓಡಿಸಿದಂತಹ ಮೊದಲ ಹೆಣ್ಣುಮಗಳು. ಅದೇ ರೀತಿಯಾಗಿ ಕಲ್ಪನಾ ಚಾವ್ಲಾ ಅಂತರಿಕ್ಷ ಯಾನವನ್ನು ಮಾಡಿದಂತಹ ಮಹಿಳೆ ಅವರು. ಇನ್ನು ಇವತ್ತೇನು ನಾವು ಮೆಟ್ರೋ ಯುಗ ಅಂತ ಹೇಳಿ ಕರಿತಾ ಇದ್ದೀವಿ, ಆ ಮೆಟ್ರೋದಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ಪಾಲ್ಗೊಳ್ಳುವಿಕೆಯನ್ನ ನಾವು ನೋಡ್ಬೋದು. ಏಕ್ತಾ ಕಪೂರ್ ಈ ಹೆಸರನ್ನ ನೀವು ಬಹುಶಃ ಕೇಳಿರ್ತೀರಾ. ಇವತ್ತು ನೀವೇನು ಸೀರಿಯಲ್ಸ್ ಅಂತ ಹೇಳಿ ಟ್ರೆಂಡ್ ಅನ್ನ ಸೆಟ್ ಮಾಡಿಕೊಟ್ಟಂತವರೇ ಅವರು. ಅಷ್ಟೇ ಅಲ್ಲ, ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅವರು ಎಷ್ಟೋ ಚಲನಚಿತ್ರಗಳ ನಿರ್ಮಾಪಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಇನ್ನು ನ್ಯಾಯಾಂಗ ಕ್ಷೇತ್ರದಲ್ಲಿ ನ್ಯಾಯಮೂರ್ತಿಗಳಾದಂತಹ ಫಾತಿಮಾ ಬೀಬಿ ಅಂತಕ್ಕಂಥವ್ರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶೆಯಾಗಿ ಕೆಲಸವನ್ನ ಮಾಡಿದ್ರು. ಬಹುಶಃ ನಮ್ಮ ಕಾಲೇಜಿನಲ್ಲೇ ನೋಡೋದಾದ್ರೆ ಇಲ್ಲಿ ಇರ್ತಕ್ಕಂತಹ ಮಹಿಳಾ ಸ್ಟಾಪ್ ಅವರು ಕೂಡ ಗಣನೀಯವಾದಂತಹ ಸಂಖ್ಯೆಯಲ್ಲೇ ಇದ್ದಾರೆ. ಸೊ ಹಿಂಗೆಲ್ಲ ನೋಡ್ಕೊಂತ ಹೋದಾಗ ಮಹಿಳೆಯರು ತಮಗೆ ಸಿಕ್ಕಂತಹ ಕಡಿಮೆ ಅವಕಾಶದಲ್ಲಿಯೇ ತುಂಬಾ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಇವರು ಇನ್ನೂ ಸಶಕ್ತರಾಗಬೇಕು ಅನ್ನೋದಾದ್ರೆ ನನ್ನ ಪ್ರಕಾರ ಅದನ್ನು ನಾನು ನಾಲ್ಕು ಹಂತದಲ್ಲಿ ವಿಭಾಗನೆ ಮಾಡ್ಕೊಂಡಿದ್ದೀನಿ. ಒಂದು, ಅವಳನ್ನ ಸಶಕ್ತಳಾಗಿ ಮಾಡಬೇಕಂದ್ರೆ ಶೈಕ್ಷಣಿಕವಾಗಿ ಮಾಡಬೇಕು, ರಾಜಕೀಯವಾಗಿ ಮಾಡಬೇಕು, ಆರ್ಥಿಕವಾಗಿ ಮಾಡಬೇಕು ಮತ್ತೆ ಸಾಮಾಜಿಕವಾಗಿ ಮಾಡಬೇಕು. ಈ ನಾಲ್ಕು ಕ್ಷೇತ್ರಗಳಲ್ಲಿ ಅವಳನ್ನ ಸಶಕ್ತಳನ್ನಾಗಿ ಮಾಡಿದಾಗ ಮಾತ್ರ ಅವಳು ಹೊಸದಾಗಿ ಕಾಣ್ತಾಳೆ. ಈ ನಾಲ್ಕು ಕ್ಷೇತ್ರಗಳಿಗೆ ಮೇನ್ ಆಗಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರ ಅಂತ ನಾನು ಹೇಳ್ತೀನಿ. ಈಗ ಒಬ್ಬ ಮಹಿಳೆ ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಂದ್ರೆ ಅವಳಿಗೆ ಶೈಕ್ಷಣಿಕವಾಗಿ ಒಂದಿಷ್ಟು ಗೊತ್ತಿರಬೇಕು, ಆರ್ಥಿಕ ಕ್ಷೇತ್ರದಲ್ಲಿ ಅವಳು ಮುಂದುವರಿಬೇಕಂತಂದ್ರೆ ಶೈಕ್ಷಣಿಕವಾಗಿ ಅವ್ರಿಗೆ ಗೊತ್ತಿರಬೇಕು, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರಿಬೇಕಂದ್ರೆ ಗೊತ್ತಿರಬೇಕು. ಉದಾಹರಣೆಗೆ ನಮ್ಗೆಲ್ಲರಿಗೂ ನರ್ಮದಾ ಬಚಾವೋ ಆಂದೋಲನ ಗೊತ್ತು, ಅಲ್ಲಿ ಮೇಧಾ ಪಾಟ್ಕರ್ ಅವರು ಒಬ್ಬ ಮಹಿಳೆಯಾಗಿ ಅದರ ನೇತೃತ್ವವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಸಾವಿತ್ರಿಬಾಯಿ ಫುಲೆ ಮೊದಲನೇದಾಗಿ ಭಾರತದಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡಿ ತಮ್ಮದೇ ಆದಂತ ಛಾಪನ್ನು ಮೂಡಿಸಿದ್ದಾರೆ. ಸೊ ಇದೆಲ್ಲದರ ಮೂಲ ಏನಪ್ಪಾ ಅಂತಂದ್ರೆ ಶಿಕ್ಷಣ. ಸೊ ಮಹಿಳೆಗೆ ಶಿಕ್ಷಣವನ್ನ ನಾವು ಮೂಲವಾಗಿ ಕೊಟ್ಟಾಗ ಅವಳನ್ನು ನಾವು ಹೊಸದಾಗಿ ನೋಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ಸರ್ಕಾರ ಯೋಜನೆಗಳನ್ನ ಹಾಕೋದ್ರ ಮೂಲಕ ಅಷ್ಟೇ ಮಾಡಕ್ ಸಾಧ್ಯ ಆಗುತ್ತೆ ಅಂದ್ರೆ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಸರ್ಕಾರ ಯಾವ ಯೋಜನೆಗಳನ್ನ ಹಾಕೊಳ್ತದೋ ಅದು ಸರ್ಕಾರದ ಮಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಈ ತರದೊಂದು ಸ್ಕೀಮ್ ಇದೆ, ಅದನ್ನ ನಾವು ಬಳಸ್ಕೋಬೇಕು ಅಂತ. ಮಿನಿಮಮ್ ಅದನ್ನ ನಾವು ತಿಳ್ಕೊಳ್ಳೋಷ್ಟು ಸಾಮರ್ಥ್ಯ ಹೆಣ್ಮಕ್ಳಿಗೆ ಬರೋ ತರ ನಾವು ಮಾಡಬೇಕು, ಅಂದಾಗ ಮಾತ್ರ ಅವಳನ್ನ ನಾವು ಸಬಲರನ್ನಾಗಿ ಮಾಡಬಹುದು. ಸೊ ಇತ್ತೀಚೆಗೆ ಒಂದು ಮಸೂದೆ ಮಂಡನೆ ಆಯಿತು ಸಂಸತ್ನಲ್ಲಿ, ಮಹಿಳೆಯರ ಮದುವೆ ವಯಸ್ಸನ್ನ 18-21 ವರ್ಷಕ್ಕೆ ಹೆಚ್ಚು ಮಾಡಿದ್ರು. ಯಾಕಂದ್ರೆ ಮೊದಲು 18 ವರ್ಷ ಇದ್ದಾಗ ಅವಳು ಸೆಕೆಂಡ್ ಪಿಯುಸಿ ಎಜುಕೇಶನ್ ಆಗ್ತಿದ್ದಂಗೆ ಅವಳಿಗೆ ಮದುವೆ ಮಾಡಿ ಕಳಿಸ್ಬಿಡ್ತಿದ್ರು. ಈಗ ಅವಳ ಏಜ್ನ 18-21 ಮಾಡಿದಾರಲ್ಲ, ಅದರಿಂದ ಪದವಿವರೆಗೂ ಶಿಕ್ಷಣವನ್ನು ಪಡೆಯೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಒಂದು ಯೋಜನೆ ಇದೆ, ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿ ಜಾರಿಗೆ ತಂದ್ರು. ಈ ಭಾಗ್ಯಲಕ್ಷ್ಮಿ ಯೋಜನೆ ಏನಪ್ಪ ಅಂತಂದ್ರೆ, 1 ಮಗುವಿಗೆ 1 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಕ್ಕಂಥದ್ದು. ಯಾವಾಗ ಅಂತಂದ್ರೆ ಅವಳು 18 ವರ್ಷ ದಾಟಿದ ಮೇಲೆ. ಅದ್ರದೊಂದು ಕಂಡೀಷನ್ ಏನಂದ್ರೆ ಅವಳಿಗೆ ಆ ಅಮೌಂಟ್ ಬರ್ಬೇಕಪ್ಪ ಅಂತಂದ್ರೆ 10ನೇ ಕ್ಲಾಸ್ ವರೆಗೂ ಎಜುಕೇಶನ್ ಕಂಪಲ್ಸರಿ ಆಗಿರಬೇಕು. ಉದ್ದೇಶ ಅವಳನ್ನ ಸಬಲರನ್ನಾಗಿ ಮಾಡೋದಾಗಿತ್ತು, ಅದ್ರ ಹಿಂದೆ ಅವಳಿಗೆ ಶೈಕ್ಷಣಿಕವಾಗಿ ಬೆನ್ನೆಲುಬಾಗ್ತಕ್ಕಂತಹ ಕೆಲಸವನ್ನ ಮಾಡೋದು ಆಗಿತ್ತು. ಇನ್ನೊಂದು, ಮಹಿಳೆಯರ ಸಶಕ್ತರನ್ನಾಗಿ ಮಾಡೋದ್ರಲ್ಲಿ ಪ್ರಮುಖವಾದಂತಹ ಪಾತ್ರ, ಮಹಿಳೆ ತನ್ನನ್ನ ತಾನು ಕೀಳು ಮಟ್ಟದಲ್ಲಿ ನೋಡೋದನ್ನ ಮೊದಲು ಬಿಡಬೇಕು. ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗ್ಬಿಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಮೊದಲು ಅದ